ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:55. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಗುತ್ತಿದೆ. ರೈತ ಬಾಂಧವರಿಗೆಲ್ಲ ನಮ್ಮ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಜಿ ಶಾಂತಕುಮಾರ್. ಬಳಿಕ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ ಕೇಳಲಿದ್ದೀರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ರಾಜಣ್ಣ. ಓ ಚಂದ್ರಣ್ಣ, ಬಾ ಬಾ, ಎಲ್ಲಿಗೆ ಹೊಂಟಾಗಿದ್ದೆ? ಅಯ್ಯಬ್ಬಪ್ಪ, ನಾ ಎಲ್ಲಿಗೆ ಹೋಗ್ಲಿ? ಹಾ, ನಾನು ನೆಳ್ಳು ನೀರು ಹುಡ್ಕೊಂಡು ಹೋಗಕ್ಕೆ ನನಗೇನು ಏನು ಬಂದಿದ್ದು ಅಂತ ಅನ್ಕೊಂಡ್ಬಿಟ್ಟಿದೆ. ನನಗೇನು ಅನ್ಸ್ಬಿಡ್ತು ಅಂದರೆ, ಹ್ಞೂ, ಈ ಪಾಟ್ ಇದ್ದಾಗ ಎತ್ಕೊಂಡದಲ್ಲ ಬಿಸಿಲು, ಅಟ್ಟಿಯಿಂದ ಈಚೆಗೆ ಬರಬಾರ್ದು ಅಂತ ಮಾಡ್ಕೊಂಡಿದ್ದೀ ಏನೋ ಅನ್ಕೊಂಬಿಟ್ಟೆ. ಇಲ್ಲ ಕಣ್ಬಿಡು, ಅಟ್ಟಿಯಿಂದ ಏನು ಈಚೆಗೆ ಬರದೇ ಇರೋಷ್ಟು ನಾವೇನು ಬಿಸಿಲು ತಡಿನಾರ್ದೆ ಇದ್ದವ್ರ ರೈತರು ಅಲ್ವಪ್ಪ ನಾವು. ಗೊತ್ತಾರೇನು ಕಾಣೇ ಇಲ್ವಲ್ಲ. ಹಾ, ಅದೇ ಒಸಿ ಪ್ಯಾಟೆ ದಿಕ್ಕೆ ಹೊಟ್ಟೋಗ್ಬಿಟ್ಟಿದ್ದಿ ಬಿಡು. ಯಾತಿಕ್ಕಪ್ಪ? ಹ್ಞೂ, ಹಂಗೆ ಕೇಳುಮಂತ ಹೇಳ್ಕೊಟ್ಟನು. ಇದ್ದಾಗ ಎತ್ಕೊಂಡು ಏನು ಐಕ ಮಕ್ಕೆಲ್ಲ ಥಕ ಥಕ ಥಕ ಅಂತ ಕುಣಿತಾ ಬಿದ್ದವ ಮನೆ ಒಳಗೆ. ಅದ್ಯಾಕಪ್ಪ ಹಿಂಗ ಆಡ್ದರಿ ಅಂತಂದಿ. ಅಯ್ಯಪ್ಪ, ಏನು ಇದು ದಗ ಈ ಮಟ್ಟಕ್ಕೆ ಆಡ್ತಾ ಅದ? ಹಾ, ಏನು ಮನೆ ಒಳಗೆ ಇರಕ್ಕೆ ಆದ್ದ ಕಾಣಿ ಅಂತನ್ಬಿಟ್ಟು ಅದಕ್ಕೇನು ಮಾಡಮು ಅಂತ ನಾನು ಪ್ರಶ್ನೆಯ ಮಾಡ್ದಿ. ಏನೂ ಇಲ್ಲ, ಹೋಗ್ಬಿಟ್ಟು ಪ್ಯಾಟ್ಗೆ ಪ್ಯಾನ ತಕಂಬ ಅಂತಂದರು. ಅದಕ್ಕೆ ಒಂದು ನಿಂತ್ಕಳ ಪ್ಯಾನ್ನ ತಕಂಬರಕ್ಕೆ ಹೋಗಿದ್ದಿ. ಊಕಯ್ಯ, ಅದೇನೋ ಸ್ಟ್ಯಾಂಡಿಂಗ್ ಪ್ಯಾನು ಅಂತಾರಲ್ಲಪ್ಪ, ಹ್ಞೂ, ಅದನ್ನ ತರಕ್ಕೆ ಅಂತ ಅನ್ಕೊಂಡು ಹೋಗಿದ್ದಿ. ಸ್ವಲ್ಪ ಹೊತ್ನಾಗ ಬಂತಲ್ಲಪ್ಪ ಕೆಂಪಸ್ಸು, ಅದ್ರಲ್ಲಿ ಇಳ್ಕೊಂಡು ಹಂಗೆ ನೀ ಮಟ್ಟಿದ್ದೀಗ ಬಂದಿ ಬಿಡು. ಪ್ಯಾನ್ನ ಮನ್ಲಿಟ್ಬಿಟ್ಟು ಒಟ್ಟಿದ್ದೀಗ ಬಂದ ಏನು? ಈಗ ರಾಜಣ್ಣ ನೋಡಪ್ಪ, ಮಟ್ಮಟ್ ಮಧ್ಯಾಹ್ನದಲ್ಲೇ ಸಿಕ್ಬಿಟ್ಟಿದ್ದ ನೀನು. ಸಂಜೆ ಆಯ್ತಿದ್ದಂಗೆ ನಮ್ ಕಮಲಕ್ಕನ ಹಟ್ಟಿ ಹತ್ರ ಕೊಂಕ್ ಹೊಂಟ್ ಬಿಡಮ್ಮ. ಹೊಂಟ್ ಬಿಡ ನೋಡಿ. ಹ್ಞೂ, ಅದಕ್ಕೆ ಹೊಸಿ ನಾವು ಹೊಸಿ ಇಲ್ಲೇ ಒಂಚೂರು ಹಂಗೆ ನೆಳ್ಳದಲ್ಲಪ್ಪ, ಅಲ್ಲೇ ಹೊಸಿ ಮೈನ ಓಡ್ಬಿಟ್ಟು ಸಂದ್ ಗಂಟೆ ಇಲ್ಲೇ ಕುಂತಿದ್ದು ಆಮೇಲೆ ಕಮಲಕ್ಕನ ಹಟ್ಟಿಗೆ ಹೋಗಮ್ಮ. ಹೋಗ ನೋಡಿ. ಅಲ್ವಪ್ಪ, ಸರಿ ಅಲ್ವಾ? ಮನಿಕ ಮನಿಕ. ಹ್ಞೂ ಸರಿ ಬಿಡಪ್ಪ. ನೀ ಏನ್ ಮಾಡ್ದೆ? ನಾನು ಮನಿಕ ತಿನ್ಕೊಂಡ್ ಮನಿಕೋ ಹಾಗೆ ಏನ್ ಈ ಪಾಟಿ ಅದೇ ಹಂಗ ಹೇಳುಮಂತ ನೀ ಹೇಳ ದಾಟಿಯ ನೋಡಿದ್ರೆ ನೀ ಮಾತ್ರ ಮನಿಕ, ನಾ ಮಾತ್ರ ನಿನ್ ಮನಿ ಕಂಡ್ರನ್ನ ನೋಡ್ಕತೀನಿ ಅಂತ ಹೇಳ್ದಂಗಿತ್ತು. ಅದು ಆಗ್ಲಿ ಬಿಡು, ಹಂಗೇನ ಈಗ ನಿನ್ಗಿಂತ ಹೆಚ್ಚ ಮನಿಕ ಮನಿಕ. ಈಗ ಚಂದ್ರಣ್ಣ, ಚಂದ್ರಣ್ಣ, ಏನ್ ಈ ಪಾಟಿ ಕೊರೀತಿದೆಯಲ್ಲ ಮಟ್ಮಟ್ ಮಧ್ಯಾಹ್ನದಲ್ಲಿವೆ? ಏನಪ್ಪ ಕೊರೀತಿದ್ದಾನ? ಮಧ್ಯಾಹ್ನ ಸಂಜೆ ಗಂಟು ಕೊರೆದು ಬಿಟ್ಟಿ ಎಲ್ಲ ವಂಗನ್ ನೆರಳು ಸಿಕ್ಕದನ್ಬಿಟ್ಟು ಎಷ್ಟೊತ್ತಾಯ್ತಪ್ಪ? ಏಯ್, ಅಲ್ಲಿ ನೋಡು, ಅಲ್ಲಿ ಶಾಂತಣ್ಣ ಬತ್ತವ್ನೆ, ಸಂಜೆ ಆಯ್ತು ಕಣ್ಣಾಡಿ ಕಮಲಕ್ಕನಟ್ಟಿ ತಗೋಬೇಕು. ಶಾಂತಣ್ಣ ಒಂಥರ ನಾಗಭೂಷಣ ಇದ್ದಂಗೆ. ಯಾಕಪ್ಪ? ಯಾಕ ಹೇಳ್ಕೊಟ್ಟನ್ ಕೇಳು. ಶಾಂತಣ್ಣ ಈಗ ಒಂದ್ ಕಲಿಯ ಕಲ್ತ್ಕೊಂಡ್ಬಿಟ್ಟಾನೆ. ಏನು ಅಂತ ಕೇಳಪ್ಪ. ಏನದು ಹೇಳು ಹೋಸಿ. ಹಾ ಅದೇ ಆ ಮಿಡಿಯೋದು ಅದಕ್ಕೇನು ಆಗ್ಬೋಷ್ಣ ಅನ್ಬಿಟ್ಟಿ. ಎಲ್ಲ ನನ್ನ ಹೆಸರಲ್ಲೇ ಮಾತಾಡ್ತಿದ್ರಿ ಏನೋ ನನ್ ಬಗ್ಗೆ. ಅದೇ ಶಾಂತಣ್ಣ ಅದೇನೋ ಆವಿನ ವಿಷಯ ಮಾತಾಡ್ತಿದ್ದ ಹೋದ್ವರ್ಗ ಅದಕ್ಕೆ ಅದೇನೋ ನೀನ್ ಅದೇನೋ ಆವು ಬಗ್ಗೆ ಏನೋ ಬಹಳ ತಿಳ್ಕೊಂಡು ಶಾಂತಣ್ಣ ಅನ್ಬಿಟ್ಟು. ಎಂತದಿಲ್ಲ ಆವಿನ ವಿಷಯ ಯಾರು ಗೊತ್ತಿಲ್ಲ. ನಡ್ರಿ ನಡ್ರಿ ಮೊದ್ಲು ಕಮಲಕ್ಕ ನಟಿ ತಕೊಪ್ಪ. ಸರಿ ಅದ್ ಒತ್ತಕ್ಕೆ ಬಂದೆ. ಓ ಕಮಲಕ್ಕ ಕಮಲಕ್ಕ. ಓ ಬಂಡ್ರಣ್ಣ. ಹಂಗ ಹೇಳು ನಮ್ ಸದ್ಗ ದನಿ ಗುಡ್ಸು ನೀನು. ಅಲ್ಲ ಇದ್ ಯಾಕೆ ಇವತ್ತು ಇಷ್ಟೊತ್ತಾರು ಬರ್ಲಿಲ್ಲ ಅಂತ ಅನ್ಕೊಂಡೆ ಅಷ್ಟೊತ್ತಕ್ ಬಂದ್ರಿ. ಅಯ್ಯೋ ಒಂದ್ ಕೆಲ್ಸ ಆಗೋಯ್ತು ಬಿಡು. ನಾನ್ ಸಿಟಿಯಿಂದ ಹೋಗಿದ್ ಬಂದ್ನವ್ವ. ಹಂಗೆ ಬಸ್ ಇಳಿತಿದ್ದಂಗೆ ನಮ್ಮ ರಾಜಣ್ಣ ಸಿಕ್ಕದ್ನ ಹಂಗೆ ಮರದ ಕೆಳಗಡೆ ಒಸಿ ರೆಸ್ಟ್ ತಕೊಳಮ್ ಅಂತ ಅನ್ಕೊಂಡು ನಾನು ನಿದ್ದೆಗೆ ಹೊಂಟೋಗ್ಬಿಟ್ಟು. ಅದೇನ್ ಕಡ್ದ ಕಟ್ಟೆ ಹಾಕಿದ್ದಪ್ಪ ನೀನು ಶಬ್ದ ಕೇಳ್ತಿರ್ನಲ್ಲ. ತಕಳಪ್ಪ ಅದೇನ್ ಹುಲಿ ಸದ್ದ ಹಂಗಿದ್ದವ. ಇನ್ನೇನ್ ಮತ್ತೆ ನಾನು ಹುಲಿಯ ಎಲ್ಲೋ ಇಲ್ಲೆಲ್ಲೋ ಹುಲಿ ಗರ್ಜಿಸ್ತಾ ಇತ್ತಲ್ಲ ಅನ್ಕೊಂಡೆ. ಒಂದು ಪದ್ಯ ಇದೆ ಜಯೇಶ್ ರುದ್ರಪ್ಪ ಅವ್ರು ಬರ್ದಿರೋದು. ಏನ ಶಾಂತಣ್ಣದು? ಇರುಳ ಮೌನದ ಕೊರಳ ಕೊಯ್ಯುವ ಇವರ ಗೊರಕೆಯ ಗರಗಸ ಅಂತ. ಅಲ್ಲ ಕಣ್ ಶಾಂತಣ್ಣ ನೀನು ನಮ್ಮ ಜಿ ಎಸ್ ಶಿವರುದ್ರಪ್ಪ ಅವರು ಕವನವ ಹೇಳ್ಬಿಟ್ಟ. ಪಕ್ಕ ಕುಂತಿದ್ದಮ್ಮ ಹಿಮ ಯಾರ ರಾಜಣ್ಣ ಅವನು ಹೇಳಿದ್ರೆ ಸರಿಹೋಯ್ತಿತ್ತು ಬಿಡು ಗರ್ಗಸ ಗೊರಕ ಅನ್ನೋದು. ಆಮೇಲೆ ನಮ್ ಕಮಲಕ ಬೇರೆ ಅದೇನೋ ಊನಿ ಬಂದ್ಬಿಡ್ತು ಊನಿ ಬಂದ್ಬಿಡ್ತು ಅಂತ ಅನ್ಕೊಂಡ ಅದೇನೋ ನಾನ್ ಬರ್ತಾ ಇದ್ ನನಗೆ ಹಂಗ ಕೇಳಿಸ್ತಾ ಇದೆ ಶಾಂತಣ್ಣ. ನೋಡಿ ಇಲ್ಲಿ ಹಿಮ ಎಳ್ಳ ಬತ್ತಿ ಹಾಕಳದ್ ಯಾಕೆ ಹೇಳು? ಯಾಕೆ ಕಮಲಕ್ಕ ಹೇಳು ಯಾಕೆ? ಅಯ್ಯೋ ಹೋಗ್ಬಿಟ್ಟಮ್ಮ ಅದೇನೋ ದೊಡ್ಡ ಆಸ್ಪತ್ರೆಗೆ ಹೋಗ್ಬಿಟ್ಟು ಕಿಮಿಗೆ ಸರಿಯಾಗಿ ಕೇಳತ್ತಿಲ್ಲ ಅಂತ ಪಿಚ್ಕಾರಿ ಹೊಡೆಸ್ಕೊಂಬಂದ. ಅದಕ್ಕೆ ಹಳ್ಳ ಬತ್ತಿ ತುರಿಕಂದನ. ಈಗ ನಾವಿಬ್ರು ಮಲ್ಕೊಂಡಿದ್ದದ್ದು ಹಂಗೆ ಗಿಡದ ನೆರಳಲ್ಲಿ ಅಂದ್ರೆ ತೋಟತ್ತು ಹುಳ ಉಪ್ಟಿಗಳು ಕಿವಿಗೆ ನುಗ್ಬಿಡ್ತವೆ ಅನ್ಬಿಟ್ಟು ನಾ ಇಟ್ಕೊಂಡಿರ್ತಿದ್ ಜೊತಲ್ಲಿ. ಜೊತೆಗೆ ಇವನ್ ಕಾಟ ಬೇರೆ ಜಾಸ್ತಿ ಆಯ್ತು ಗೊರ್ಕೆ ಕಾಟ. ಅದಕ್ಕೆ ಏನ್ ಮಾಡಿದೆ ಹತ್ತಿ ಇಟ್ಕೊಂಡೆ ಒಳಗಡೆ. ಹಿಂಗೆ ಇಟ್ಕಪ್ಪ ನೀನು ಕಿವಿಗೆ. ಆಯ್ತಾ ಅದೇ ನಮ್ ಶಾಂತಣ್ಣ ಹೇಳ್ತಿದ್ನಲ್ಲ ಅದೇನೋ ಆ ಮಿಡಿಯಕ್ ಹೋಗಿದ್ದಿ. ಈಗ ಹೋದ್ವಾರ ನೀವು ಮಾತಾಡಿದ್ ಕೇಳ್ಕೊಂಡೆ ನಾನು. ಹಾವುಗಳು ಯಾವಾಗ್ಲೂ ಕೂಡ ತಂಪ ರಕ್ತದ ಪ್ರಾಣಿಗಳು, ಈ ಬಿಸಿಲಿದ್ದಾಗೆಲ್ಲ ತಡ್ಕೊಳ್ಳಲ್ಲ ಶೀತ ರಕ್ತದ ಪ್ರಾಣಿಗಳು. ಈ ಧಗೆಗೆಲ್ಲ ಈಗ ಹೊರಗೆ ಬರಕ್ ಶುರು ಆಗ್ತವೆ. ತಂಪು ಎಲ್ಲಿರುತ್ತೋ ಅಲ್ಲಿ ಹುಡ್ಕೊಂಡು ಓಡಾಡ್ತಿರ್ತವೆ. ರೈತರಿಗೆ ಬಹಳ ಮುಖ್ಯವಾಗಿ ಹಾವುಗಳು ಬೇಕು ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ ಈ ಇಲಿ ಮತ್ತು ಈ ಹೆಗ್ಣ ಇತರ ಜೀವಿಗಳಿರ್ತಾವಲ್ಲ ಎಲ್ಲಿ ಬೆಳೆ ನಾಶ ಮಾಡ್ತಾವೋ ಅವನ್ನ ತಿಂದವು ಬದುಕ್ತವೆ. ಹಂಗಾಗಿ ಹಾವುಗಳು ರೈತ ಮಿತ್ರ ಅಂತ ನಾನು ಹೇಳ್ತೇನೆ. ಹಂಗಾಗಿ ಹಾವುಗಳು ನಾಶ ಮಾಡೋ ಜಂತುಗಳನ್ನ ಅವು ತಿಂತವೆ. ಅವು ತಿಂತವೆ ಅವಕ್ಕೆ ಮುಖ್ಯ ಆಹಾರ ಅದೇ ಆಗಿರುತ್ತೆ. ಹಂಗಾಗಿ ಇದು ಬ್ಯಾಲೆನ್ಸ್ ಆಗ್ತಾ ಇರತ್ತೆ. ಪ್ರಕೃತಿನಲ್ಲಿ ಪ್ರಕೃತಿ ನಿಯಮ ಅದು, ಒಂದೊಂದು ತಿಂದು ಇನ್ನೊಂದು ಬದುಕುವಂತದ್ದು ಪ್ರಕೃತಿ ನಿಯಮ. ಇದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಬೇರೆ ಹಕ್ಕಿಗಳಿರ್ತವೆ. ನಮ್ ಈ ಸಣ್ಣಕ್ಕಿದ್ದಾಗ ಓದ್ಬೇಕಾರೆ ಪುಸ್ತಕದಾಗೆ ಕಮಲಕ್ಕೆ ಇರ್ನಿಲ್ವಾ ಅದೆಂತದ ಹಿಂಗ ಚಕ್ರ ಕಂಡಂಗ ಹಾಕಿರೋರು ಆಹಾರ ಚಕ್ರ. ತ್ರಿಕೋನ ಆಕಾರದಲ್ಲಿ ಇಟ್ಕೊಂಡು ಮೇಲೊಂದು ಆಹಾರದ ಮುಖ್ಯವಾದ ತಿಂದು ಒಂದೊಂದು ಬದುಕೋದು. ಹೌದು, ಹಂಗಾಗಿ ಹಾವು ಅನ್ನೋದು ನಮ್ಗೆ ರೈತರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು. ಯಾಕೆ ಹಾವುಗಳು ಹೊಲ ಗದ್ದೆಗಳ ಸುತ್ತಮುತ್ತ ತಿರ್ಗಾಡ್ತಾವ ಅಂದ್ರೆ ಅದಕ್ಕೆ ಆಹಾರ ಅಲ್ಲೇ ಸಿಗುವಂತದ್ದು. ಹಾಗಾಗಿ ನಾವು ರೈತರು ಎಚ್ಚರವಾಗಿರ್ಬೇಕು. ರಾಜಣ್ಣ ನಿಮ್ಮ ಅತ್ತೆ ಮನೆಗೆನ ಹೋಗಿದ್ಯಂತಲ್ಲಪ್ಪ ಅದ್ಯಾದ ಪಕ್ಕದ ಊರಿಗೆ ಅದೇನೋ ನಿಮ್ಮ ಮಟ್ಟಿ ಜಂತಿ ಮೇಲೆಲ್ಲ ಹರಿತದೆ ಹಾವು ಅಂತೇನೋ ಹೇಳ್ತಿದ್ಯಲ್ಲ ಕ್ಯಾರೆ ಹಾವುಗಳು. ಕ್ಯಾರೆ ಹಾವುಗಳು ಅದು ಏನಾದ್ರು ತೊಂದ್ರೆ ಮಾಡ್ದಪ್ಪ ಏನಾದ್ರು? ಇಲ್ಲ ಅವ್ರು ಏನು ಎದ್ರಕೊಳ್ಳೋದಕ್ಕೆ ಇಲ್ಲ ಕಣ್ ಚಂದ್ರಣ್ಣ ಅವರು. ಏನ್ ಪಗ್ ಹಿಡ್ದ ಹಿಂಗ್ ತಕೊಂಡು ಸುಮ್ನೆ ಹಿಂಗ ಅಂತಾರ ಅಷ್ಟೇ ಕೋಲ ಅಂದ್ರೆ ಹೊಂಟೈತವ. ಅಲ್ಲ ರಾಜಣ್ಣ ಅವಕ ಕಿವಿನೇ ಕೇಳೋದಿಲ್ಲ ಉಷಾ ಉಷಾ ಅಂತ ತಕ್ಷಣ ಓಡೋಗ್ಬಿಡೋದು ತೋರಿಸ್ತಾರಲ್ಲ ಅಣ್ಣ. ಅದಕ್ಕೆ ದೇಹದಲ್ಲಿ ತರಂಗಗಳನ್ನ ಅಂದ್ರೆ ಧ್ವನಿಯ ತರಂಗಗಳನ್ನ ಗ್ರಹಿಸುವಂತ ಅಂಶ ಇರುತ್ತೆ. ಅದು ನೆಲದಿಂದನೇ ಸಿಗುವಂಥದ್ದು. ನೆಲದ ಮೇಲೆ ನೀವೇನು ಕಡ್ಡಿಯಿಂದ ಓಡಿದ್ರೆ ಅಥವಾ ಅದು ಜಂತಿ ಮೇಲಿದ್ರೆ ಜಂತಿ ಪಕ್ಕದಲ್ಲಿ ಏನೋ ಓಡಿದ್ರೆ ಅದು ಎಚ್ಚರ ಆಗ್ತವೆ ಓಡೋಗ್ತವೆ. ಯಾವುದೇ ಹಾವಾದ್ರೂ ಕೂಡ ಅಷ್ಟೇ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿರುವಂಥದ್ದು ಇಡೀ ಭಾರತದಲ್ಲಿ ನಾಲ್ಕೇ ಜಾತಿಯ ಹಾವುಗಳು ವಿಷಕಾರಿ. ಇನ್ನು ಉಳಿದವು ಯಾವುದು ಕೂಡ ವಿಷಕಾರಿ ಅಲ್ಲ. ಯಾವ್ಯಾವಪ್ಪ? ಒಂದು ಮಂಡ್ಲ ಹಾವು, ಕಟ್ಟ ಹಾವು, ನಾಗರ ಹಾವು, ಕಾಳಿಂಗದ ಹಾವು, ಇಷ್ಟು ಮಾತ್ರ ವಿಷಕಾರಿ ಹಾವುಗಳು. ಇನ್ಯಾವುದು ಕೂಡ ಯಾವುದರಲ್ಲೂ ಕೂಡ ವಿಷ ಇಲ್ಲ. ಅದು ಬಹಳ ಮುಖ್ಯವಾಗಿ ಗಮನಿಸ್ಬೇಕು. ಈ ಕಡ್ದಿರೋದು ಯಾವುದು ಅಂತ ನಾವು ಗಮನಿಸ್ಬೇಕು ಮೊದಲು. ವಿಷಕಾರಿ ಹೌದೋ ಅಲ್ವೋ ಅನ್ನೋದ್ರ ಮೇಲೆ ನಾವು ನಿರ್ಧಾರ ಆಗುತ್ತೆ. ಇನ್ ಹೇಳೋದು ನಿಜ ಕಣ್ಣು ಹೇಳು ಶಾಂತಣ್ಣ, ನಾವು ಈ ಕಾಲುವೆನಾಗೆಲ್ಲ ಸ್ನಾನ ಮಾಡಕ್ ಹೋಯ್ತಿವಲ್ಲ, ನೀರೊಳ್ಳೆ ಗದ್ದೆಗೆ ನೀರ್ ಬಿಡಕ್ಕ ಕಾಲುವೆ ಮಾಡಿರ್ತಾರಲ್ಲವ, ಅಲ್ಲೆಲ್ಲ ನೀರೊಳವ ಅಂತ ಇರ್ತದೆ, ಏನು ಮಾಡಕ್ಕಿಲ್ಲ. ನಾವ್ ಅದನ್ನ ಸುಮಾರು ವರ್ಷ ನೋಡಿವಿ, ನಮ್ಮ ಪಾಡಿಗೆ ನಾವು ಈಜ್ಕ ಬತ್ತೀವಿ, ಅವ್ ಪಾಡ್ಗೂ ಹೋಯ್ತವೆ. ಈಗ ಕಟ್ಟ ಹಾವು ಬಗ್ಗೆ ಹೇಳಿದ್ವಲ್ಲ, ಅದು ಅತ್ಯಂತ ವಿಷಕಾರಿ ಹಾವು. ಇಡೀ ಇರುವಂತ ಭಾರತದಲ್ಲಿ ಇರುವಂತ ಈ ನಾಲ್ಕು ಹಾವುಗಳಲ್ಲಿ ಈ ಕಟ್ಟ ಹಾವೇ ತುಂಬಾ ಅತ್ಯಂತ ವಿಷಕಾರಿ ಹಾವು. ಕಾಳಿಂಗ ಸರ್ಪಕ್ಕಿಂತ ಡೇಂಜರಸ್. ವಿಷ ದೇಹದ ಮೇಲೆ ಅವಲಂಬಿತ ಆಗಿಲ್ಲ, ಇಲ್ಲ ಇಲ್ಲ, ಅದ್ರ ಬಾಯಲ್ಲಿ ಅಂತ ನೋಡು ವಿಷ ಅಂತ ಗ್ರಂಥಿಗಳ ಮೂಲಕ ಶ್ಯಾನ ದಪ್ಪಕ್ಕೆ ಇರಕ್ಕಿಲ್ಲ, ಅದು ತುಂಬಾ ತೆಳು ಇರುತ್ತೆ, ಗುರ್ತಿಸ್ಬೇಕಷ್ಟೇ. ಮೇಲೆ ಪಟ್ಟಿ ಪಟ್ಟಿ ಪಟ್ಟಿ ಪಟ್ಟಿ ಕಾಣುತ್ತೆ, ಕಪ್ಪು ಪಟ್ಟಿಗಳಿರ್ತವೆ, ಅದನ್ನ ಗುರ್ತಿಸ್ಕೊಳ್ಬೇಕು. ಆಮೇಲೆ ಅದರಲ್ಲಿ ಅದೇ ತರದಲ್ಲಿ ಹಾವುಗಳಿದಾವೆ. ಇನ್ನೊಂದು ನಿಮ್ಮ ಹಾಗೆ ಕಾಣುತ್ತೆ ಕಟ್ ಹಾವಿನ ತರನೇ, ಈ ವೂಲ್ಫ್ ಸ್ನೇಕ್ ಅಂತ ಕರೀತಾರೆ ಅದನ್ನ. ಅದು ವಿಷಕಾರಿ ಅಲ್ಲ, ಅದೇ ತರ ಇರುತ್ತೆ, ಅದೇ ತರ ಇರುತ್ತೆ, ಹಾಗೆ ಕಾಣುತ್ತೆ. ಅದನ್ನು ಕೂಡ ವಿಷಕಾರಿ ಹಾವು ಅಂತ ಹೊಡೆದಾಕ್ಬಿಡ್ತೀವಿ. ಅದು ರೈತ ಸ್ನೇಹಿನೇ, ಅಲ್ಲಿ ಜಿರ್ಲೆ ಇಂಥವನ್ನ ತಿನ್ಕೊಂಡು ಬದುಕ್ತಾ ಇರೋ. ಇನ್ನೊಂದು ಈ ಮರ ಹತ್ತದೆ, ಒಂದು ಮರ ಹಾವು, ಮರ ಎಲ್ಲ ಹತ್ತದೆ, ಮರ ಮರ ಹಾವು, ಅದು ಅದು ವಿಷಕಾರಿ ಏನಲ್ಲ. ಇರದೆ ಮುಖ್ಯವಾಗಿ ನಾಲ್ಕೆ ಈ ವೈಪರ್ಗಳಲ್ಲಿ, ಅಂದ್ರೆ ಮಂಡಲದ ಹಾವುಗಳಲ್ಲಿ ಒಂದೆರಡು ಮೂರು ವಿಧ ಇದಾವೆ. ಈ ಮಂಡಲದ ಹಾವು ಮತ್ತೆ ನಾಗರಹಾವುಗಳು ತುಂಬಾ ವಿಧಗಳಿದಾವೆ. ನಾಗರಹಾವು, ಕಾಳಿಂಗ ಸರ್ಪ ಮತ್ತು ಕಟ್ಟಾವು, ಇಷ್ಟು ಬಿಟ್ರೆ ಮತ್ತೆ ಯಾವುದು ಕೂಡ ಅಲ್ಲ. ಶಾಂತಣ್ಣ, ಈಗ ನಿಮ್ಮ ಅಡುಗೆ ಮನೆಗೇನೋ ಹಾವು ನುಕ್ಕಂಬಿಟ್ಟಿತ್ತಂತಲ್ಲಪ್ಪ, ಅದು ಯಾವ ಹಾವ? ಅದು ಅದೇ ಈಗ ಕಟ್ಟಾವು ಅಂತ ಹೇಳಿದ್ನಲ್ಲ, ಅದೇ ತರದ ಹಾವು ಅಂತ ಅನ್ಕೊಂಡ್ಬಿಟ್ಟಿದ್ವಿ. ನೋಡಿದ್ರೆ ವೂಲ್ಫ್ ಸ್ನೇಕ್, ತೋಳ ಹಾವು ಅಂತ ಕರೀತಾರೆ. ಅದು ಅದು ಹೇಗೆ ಅಂತ ಹೇಳಿದ್ರೆ, ಮನೆ ಒಳಗಡೆ ಅದು ಸಣ್ಣ ಸಂಧಿ ಸಿಕ್ಕರು ಸಾಕು, ಅದ್ರ ಒಳಗಿಂದ ನುಕ್ಕೊಂಡು ಹೊಟ್ಟೋಗತ್ತೆ. ಅದು ಅದರಲ್ಲೂ ವಿಷ ಇದ್ದದಪ್ಪ? ವಿಷ ಇರಲ್ಲ, ಅದು ವಿಷಕಾರಿ ಅಲ್ಲ. ಅದು ಕಟ್ಟ ವಿಷಕಾರಿ ಅದೇ ತರ ಇರತ್ತೆ. ಇದು ಕೂಡ ಇದನ್ನ ಅದೇ ಅಂತ ತಿಳ್ಕೊಂಡು ಹೊಡೆದಾಕ್ತಾರೆ ಶಾಂತಣ್ಣ. ಅದ್ರ ಪಟ್ಟಿಗಳ ಮೂಲಕ, ಈಗ ಕಟ್ಟ ಹಾವಿಗೆ ಕಪ್ಪು ಪಟ್ಟಿಗಳಿರ್ತವೆ, ಕಪ್ಪು ಮೈ, ಅದ್ರ ಮೇಲೆ ಹಳದಿ ಪಟ್ಟಿಗಳಿರ್ತವೆ, ಮೇಲೆ ಹಳದಿ ಪಟ್ಟಿ ಇರ್ತವೆ. ಇದು ಇದು ಹಾಗೆ ಕಾಣುತ್ತೆ ನೋಡಿದ್ರೆ, ಮಂಡಲದ ಹಾವು ತರನೇ ಇರುತ್ತೆ. ಕಣ್ಣುಗಳು ಸಣ್ಣ ಸಣ್ಣಕ್ಕೆ, ಅಂದ್ರೆ ಹೊರಗೆ ಬಂದಂಗಿರುತ್ತೆ ಚಾಚಿಕೊಂಡು, ತೆಳ್ಳಗಿರುತ್ತೆ ಪಟ್ಟಿ, ಒಂದ್ ಸಣ್ಣ ಸಣ್ಣ ಪಟ್ಟಿ ಇರ್ತಾವ, ಹಳದಿ ಪಟ್ಟಿ ಅಲ್ಲ, ಸಣ್ಣ ಪಟ್ಟಿಗಳಿರ್ತವೆ. ಬಣ್ಣದಿಂದ ಗುರುತಿಸಬಹುದು, ನೋಡಿದ್ರೆ ಗೊತ್ತಾಗತ್ತೆ, ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಹೌದೋ ಅಲ್ವೋ ಅಂತೇಳಿ. ಹಂಗಾಗಿ ಹಾವುಗಳ ಬಗ್ಗೆ ನಮ್ಗೆ ಎಚ್ಚರ ಇರಬೇಕು. ಮತ್ತೊಂದು ಕಲ್ಪನೆಗಳಿದೆ, ನಮ್ಮ ತಾತ ಮುತ್ತಾತರ ಹೇಳ್ತಾ ಇದ್ರು, ಈ ನಾಗರ ಹಾವಿನ ತಲೆಯ ಹೆಡೆಯ ಮೇಲೆ ಮಣಿ ಇರುತ್ತೆ ಅಂತ. ನಾಗಮಣಿ, ನಾಗಮಣಿ ಅದಕ್ಕೆ ಹಂಗಂದದ್ದು ಈಗ ನಿಂಗೆ ನಾಗಭೂಷಣ ಅಂತ. ನಾಗಮಣಿ ಅಂತೂ ಇರೋಕ್ ಸಾಧ್ಯನೇ ಇಲ್ಲಲ್ಲ. ನಾಗಮಣಿ ಅನ್ನುವಂತ ಅಂದ್ರೆ ಮಣಿ ಅಂತ ಹೇಳೋದು ಕೂಡ ಅದು ಜೀವಿಯಿಂದ ಉದ್ಭವ ಆಗುವಂತದ್ದಲ್ಲ. ಹಂಗಾಗಿ ಮಣಿಗಳು, ಈಗ ವಜ್ರ ಅಥವಾ ಹರಳು ಇವೆಲ್ಲವೂ ಕೂಡ ಭೂಮಿಯಿಂದ ನಮಗೆ ಸಿಗೋದಲ್ವಾ, ಅಥವಾ ಜೀವಿಯಿಂದ ಯಾವ್ದಾದ್ರು ಉದ್ಭವ ಆಗತ್ತಾ? ಯಾವ್ದು ಇಲ್ಲ. ಹಾಗಾಗಿ ನಾಗಮಣಿನು ಕೂಡ ನಾವೇನ್ ಕರಿತೀವ ನಾಗಮಣಿ ಅಂತ, ಅದು ನಾಗರಹಾವಿಂದ ಬರುವಂತದ್ದಲ್ಲ, ಅಥವಾ ಅದ್ರ ಹೆಡೆಯಿಂದ ಕಾಣುವಂತದ್ದಲ್ಲ. ಬಹುಶಃ ಹೊಳಿಯತ್ತಲ್ಲ, ನಮ್ಗೆಲ್ಲ ಕಲ್ಪನೆ ಏನು ಅಂತ ಹೇಳಿದ್ರೆ, ಸೂರ್ಯರಶ್ಮಿ ಹೆಡೆಯ ಮೇಲೆ ಬಿದ್ದ ನಂತರ ಅದ್ರ ಪ್ರತಿಫಲನ ಇದೆ, ಬಹುಶಃ ಇದು ನಾಗಮಣಿ ಅಂತ ಕರೀತಾರೆ ಅಂತ ಅನ್ಕೊಂಡು ಹೇಳ್ತಾ ಇದ್ದೆ ಅಲ್ವಾ ಚಂದ್ರಣ್ಣ. ನಾಗಮಣಿ ನೋಡ್ದೆ ಅಂತ ನೋಡಲಿ, ನಾನು ನಂಬ್ಕೊಂಡಿದ್ದೆ ನೋಡಿ. ನಮ್ಮೂರ್ ನಾಗಮಣಿ ನೋಡ್ದೆ ಅಂದ್ರೆ, ನೀನು ನಾಗಮಣಿ ನೋಡ್ದೆ ಅಂದ್ರೆ ಏನವ್ವ? ನೀನು ನಾಗಮಣಿ ಹೇಳ್ದ ಬೊಬ್ಬರ್ವಾನ ಪಿಕ್ಚರ ನೋಡಿಲ್ವಾ ನೀನು? ಹೋಗಿಲ್ವಾ ನಮ್ಮೆಲ್ಲರೂ ಒಂದ್ಸರಿ ಟೆಂಟ್ಗೆ ಅಲ್ವಾ? ನಾಗ್ಲೋಕ ಅಂತ ಅಲ್ಲಿ ಒಳಗ ಅದ ಅಂತ ಹೇಳಲು, ಅರ್ಜುನನ್ನ ಎಳಕೊಂಡು ಹೋಗ್ಬಿಟ್ಟು ನಾಗ್ಲೋಕದಲ್ಲಿ ಅವಲೂಪಿ ಅನ್ನೋಳ್ಳ ಮದುವೆ ಆಗ್ಬಿಡೋದಿಲ್ವಾ ಅರ್ಜುನ? ಅದನ್ನ ನೋಡ್ಲಿವ ನೀನು? ನಾಗಮಣಿ ವಿಚಾರ ನಾನು ಹೇಳ್ದಲ್ಲವ, ನಮ್ಮೂರ್ ನಾಗಮಣಿ. ಅಯ್ಯೋ ಬಿಡು, ಇನ್ಮೇಲೆ ನೀನೇನ್ ಮಾತಾಡಿದ್ರು ನಾವೀಗ ಅದ್ ಒಳ ಅರ್ಥ ನೋಡ್ಬೇಕು ಅಲ್ವಾ? ನಾಗಮಣಿ ಜೊತೆ ಬೊಬ್ರುವನ ಪಿಕ್ಚರ್ ಹೋಗಿದ್ದೆ ಅಂತ ಹೇಳೋದು ಹೌದೇ ರಣ್ಣ? ನಮ್ ಜೊತೆ ಅಲ್ವಾ ನೀ ಬಂದಿದ್ದೆ? ನಾನು ಹಾಡ ಐಕ ಕೆಟ್ಟೋದ್ನ ನಾನು ಅಲ್ಲಕವ ಯಾವ ಮಟ್ಟಕ್ ಮಕ್ಳು ಬಂದ್ ನಿಂತಾವ ನಾನ್ಯಾಕ ಅವಳು ಕರ್ಕೊಂಡು ಹೋಗ್ಲಿ ರಾಜಣ್ಣ ನಾ 45 ವರ್ಷದಿಂದ ಮಾತ ಹೇಳ್ತಾವನೆ ಅಯ್ಯೋ ಅಬ್ಬ ನಾಲ್ಕು ಮಣಿ ಎಲ್ಲ ಕಣ್ ಸುಮ್ಮನ್ ಕುಂತ್ಕ ಗಮನ ಬಿಡು ಈಗ ನೋಡವ್ವ ಕಮಲವ್ವ ಈಗ ಬಿಸಿಲು ಏನ ಚುರ ಚುರ ಚುರ ಚುರ ಅಂತ ಅದ ಅಲ್ವ ಮಧ್ಯಾಹ್ನ ಏನ್ ಉಂಡ ಉಪ್ಸಾರು ಉಪ್ಸಾರು ಮಜ್ಜಿಗ ಕಲ್ಸ್ಕೊಂಡು ಉಂಡ್ಬಿಟ್ರೆ ಅಲ್ವಾ ನಾನು ರಾಜಣ್ಣವೆ ನಮ್ ಸಂಗಪ್ಪನ ಹೋಟ್ಲು ಗೋತ್ರಕ್ಕೆ ಹೋಗಿದ್ದು ಏನಿದ್ದದು ಎಲ್ಲ ಖಾಲಿ ಅಂದ ಯಾಕೋ ಆಗೋಯ್ತು ಅಂದ ಎಲ್ಲ ಅಷ್ಟ ಬೇಗ ತಿನ್ಕೊಂಡಿ ಒತ್ತಾಗ್ಬಿಟ್ಟಿತ್ತಲ್ಲವ 3 ಗಂಟೆ ಕೇಳಿ ಏನು ಇಲ್ಲ ಏನಿದ್ದದಪ್ಪ ಅಂದ್ರೆ 2-3 ಅಂತಂದ ಕೊಡು ಅದು ಏನಂತಂದ ಸಾರಿಲ್ಲ ಅಂದ ತರ್ಸು ಮೊಸರ ಅಂದ ಏನ್ ಮೊಸರನ್ನ ಕಲಸ್ಕೊಂಡು ಉಂಡು ಅದಕ್ಕೆ ನಿದ್ದೆ ಬಂದಿರೋದು ಬಿಡು ಮತ್ತೆ ಅದಕ್ಕೆ ಗೊರಕ ಬಡ ನನಗ್ ಕೇಳಿಸ್ತಿನಿಲ್ಲ ಬಿಡು ಇಡೀ ಊರ್ಗೆ ಕೇಳ್ತು ಆಮೇಲೆ ನಾ ಶಾಂತಣ್ಣ ಒಂದ್ ಪ್ರಶ್ನೆ ಕೇಳ್ಬೇಕು ಏನವ್ವ ಈಗ ಆವಲ್ ವಿಷ ಇರುತ್ತಲ್ಲ ಶಾಂತಣ್ಣ ಮರಿ ಹಾವಲ್ ವಿಷ ಕಮ್ಮಿ ದೊಡ್ಡ ಹಾವಲ್ ವಿಷ ಜಾಸ್ತಿನಾ ಹಂಗೇನಿಲ್ಲ ಮರಿ ಹಾವುಗಳಲ್ಲಿ ಅದೃಷ್ಟ ವಿಷ ಇರುತ್ತೆ ಮರಿ ಹಾವು ಬಹಳ ಚುರುಕಾಗಿರುತ್ತೆ ಹಂಗಾಗಿ ರಾಜಣ್ಣ ಹೇಳದ್ನಲ್ಲ ಮರಿ ಹಾವು ತುಂಬಾ ವಿಷಕಾರಿ ಕಡ್ದು ಬಿಟ್ರೆ ಸತ್ತು ಹೋಗ್ತಾರೆ ಅಂತ ಹಾಗೇನಿಲ್ಲ ಇರೋದಿಲ್ಲ ಅದು ಮರಿ ಹಾವು ಮಿಡನಾಗರ ಅಂದ್ರೆ ಮರಿ ಹಾವೇ ಅದು ಮರಿ ಹಾವಲ್ ಅಂತ ಅಂದ್ರೆ ಫ್ರೆಶ್ ಆಗಿರುತ್ತೆ ವಿಷ ತುಂಬಾ ಸೂಕ್ಷ್ಮ ಆಗಿರುತ್ತೆ ವಿಷ ಅಂದ್ರೆ ಏನು ನಾವೇನ್ ಬೇಳೆ ತಿಂತೀವಲ್ಲ ಅದ್ರ ಕಾನ್ಸಂಟ್ರೇಟೆಡ್ ವರ್ಷನ್ ಅದು ಅಷ್ಟೇ ತುಂಬಾ ಕಾನ್ಸಂಟ್ರೇಟ್ ಮಾಡಿರುವಂತ ಪ್ರೋಟೀನ್ಗಳು ಪ್ರೋಟೀನ್ ಅಷ್ಟೇ ಅದು ಅದನ್ನ ಕರಗಿಸ್ಕೊಳ್ಳುವಂತ ತಾಕತ್ತು ಆ ಹಾವುಗಳಿಗಿರುತ್ತೆ ಹಂಗಾಗಿ ಅದು ನಮಗಿರಲ್ಲ ಹೆಚ್ಚು ಪ್ರೋಟೀನ್ ನಾವು ತಿಂದ್ರೆ ನಮ್ಮ ಆರೋಗ್ಯದಲ್ಲಿ ಏರ್ಪೇರು ಆಗುತ್ತಲ್ಲ ಅದೇ ಥರ ಆಗುವಂಥದ್ದು ಹಾಗಾಗಿ ಸಣ್ಣ ಮರಿ ಹಾವುಗಳಲ್ಲಿ ಫ್ರೆಶ್ ಆಗಿರುವಂತ ವಿಷ ಇರುತ್ತೆ ಹಾಗಾಗಿ ಕಡತ ತಕ್ಷಣ ಸಾಯ್ತಾರೆ ಅನ್ನೋದು ಅದು ಕೂಡ ಒಂದು ನಂಬಿಕೆ ಅಷ್ಟೇ ಪವರ್ ಜಾಸ್ತಿ ಇರುತ್ತೆ ನಂಬಿಕೆ ಅಷ್ಟೇ ಅದು ನಮ್ಮ ಕೆಂಪಣ್ಣ ಹೇಳ್ತಿದ್ದ ಅಣ್ಣ ಹೊಲದ ದಿಕ್ಕಕ್ಕೆ ಹೋಗಿದ್ದಿ ಹಾವು ಕಡ್ದಂಗೆ ಆಯಿತು ಅಂತಂದಕ್ಕವ ಅಂದ್ರೆ ಏನು ಹಾವು ಕಡಿದ್ರೇನು ಬಾಚಿ ಗಾಯ ಆದದ ಹೊಸಿ ಕಡೀತು ಹೊಸಿ ಕಡೀತು ಅಂದ ಅಯ್ಯೋ ನಾಗರಾವಾಗಲಿ ಅದೇ ಯಾವುದೇ ಈಸ ಹಾವಾಗಲಿ ಕಡಿದ್ರೆ ಏನೇನು ಕಂಡ ಎಳ್ಕೊಂಬಂದದ ಕಾಣಿ ಅದಕ್ಕೆ ಏನಾದರೂ ಅಲ್ಲಿ ಒನ್ಕಿತ ಡಾಕ್ಟರ್ ಹತ್ರ ಹೋಗ್ಬೇಕು ಆಮೇಲೆ ಅಮ್ಮ ಬಿರ್ ಬಿರ್ ಹೋದಾಕವ ಏರ್ತು ಆಮೇಲೆ ಹೋಗ್ಮೇಲೆ ಬೇಗ ಬಂದಿದ್ದಾರೆ ಅಂತದೇನು ಆಗಿಲ್ಲ ಕಣ ಅಂತ ಅನ್ಬಿಟ್ಟು ಅವ್ನ್ ಬದುಕಿಸ್ಕೊಂಡ್ಬಿಟ್ರು ಕವ ಡಾಕ್ಟ್ರು ಅದಕ್ಕೆ ಆದ ತಕ್ಷಣ ಡಾಕ್ಟರ್ ಹತ್ರಕ್ಕೆ ಹೋಗ್ಬೇಕು ಕಳೆದ ವಾರ ಹೇಳಿಲ್ವ ನಮ್ಮ ಯಾರ ಏಮಣ್ಣ ಅಲ್ವಾ ಅದೆಲ್ಲ ಹೇಳಿದ್ನಲ್ಲವ ಹಂಗೇ ಅಲ್ಲ ನಾವೇನ್ ಮಾಡ್ತೀವಿ ಪಟ್ಟಿ ಕಟ್ಬಿಡ್ತೀವಿ ರಕ್ತಕ್ಕೆ ಸೇರ್ಕೊಂಡ್ಬಿಡ್ತದೆ ಅಂತ ಕಟ್ಬಾರ್ದಂತೆ ಈಗ ನಾವು ಸಣ್ಣಕ್ಕಿದ್ದಾಗ ಓದ್ಬೇಕಾರೆಲ್ಲ ಯಾವ ಕಡ್ದ್ಬಿಟ್ಟು ಜಾಗ ಎಲ್ಲಿರ್ತದೆ ಅದರಿಂದ ಮೇಲ್ಕೆ ಪಟ್ಟಿ ಕಟ್ಬೇಕು ಪಟ್ಟಿ ಕಟ್ಬಿಟ್ಟು ಆ ಜಾಗ ಬಿಲೆಡ್ ತಕೊಂಡು ಕೆರೆದ್ಬಿಟ್ಟು ಆ ವಿಷಕಾರಿ ರಕ್ತನ ಈಚೆಗೆ ತೆಗೆದಾಕ್ಬೇಕು ಅಂತೆಲ್ಲ ಹೇಳೋರು ಹೌದು ಅದಕ್ಕೆ ನಾ ಕೇಳದ್ದು ವಿಷ ಅದನ್ನು ಕೂಡ ಇದೆ ಆತರ ಕೂಡ ತೆಗಿಬಹುದು ಆದ್ರೆ ನಮ್ಮ ಬಾಯಿ ಸ್ವಚ್ಛವಾಗಿರ್ಬೇಕು ನಮ್ಗೆ ಯಾವುದೇ ಗಾಯ ಇರಬಾರ್ದು ನಮ್ಮ ಬಾಯಲ್ಲಿ ಬಾಯಿಂದ ಹೀರಿ ರಕ್ತವನ್ನು ತೆಗೆದು ಆಚೆ ಚೆಲ್ಲಬೇಕು ಇನ್ನೊಂದು ಅದು ಯಾವುದೋ ಪ್ಲಾನ್ ಹೇಳ್ಕೊಟ್ಟಿದ್ರು ಸೀಸ ಮಡಗ್ಬಿಟ್ಟು ಅದೇನೋ ವಾತ ಇದು ಮಾಡ್ತಾರಂತಲ್ಲ ಗಾಜಿನ ಬಾಟ್ಲ ಮೇಲಕ್ಕೆ ಹಿಂಗ್ ಕವಂಚ್ಬಿಟ್ಟು ಅದ್ ಎಳಕತ್ತದಂತ ರಕ್ತ ನಿಂಗ್ ಮೇಲಕ್ಕೆ ಕಣ್ಣ ರಾಜಣ್ಣ ಹೇಳಿದ್ ನಿಜವೇ ನಾವು ಸಣ್ಣವರಾಗಿದ್ದಾಗ ಅದೇನೋ ಈಸ ಕಚ್ಚಿದ ಜಾಗದಲ್ಲಿ ಅದೇನೇನೋ ಇದು ಪಗಡೆ ತರ ಬರ್ತದಲ್ಲಪ್ಪ ದಾಳ ದಾಳ ತರದ ಅದೇನೋ ಇದನ್ನ ಕಟ್ಬಿಡ್ತಿದ್ರು ಅಲ್ವಾ ತರದ ಅದು ಈಸನ ಈರ್ಬಿಡ್ತದೆ ಅಂತ ಆಮೇಲೆ ಇಡೀ ರಾತ್ರಿ ಈಸ ಕಚ್ಚದ ಮೇಲೆ ಅವ ಎಚ್ಚರಾಗಿರ್ಬೇಕು ನಿದ್ದೆ ಮಾಡಂಗಿಲ್ವಂತೆ ಯಾವ್ದೋ ಸಿನಿಮಾದಲ್ಲಿ ನೋಡಿದ್ದೆ ಕಣ್ಣ ಅದೇ ಮನೆ ಮೆಚ್ಚಿದ ಹುಡುಗಿ ಚಿತ್ರದಲ್ಲಲ್ವ ಕೇಳಿ ಎಲ್ಲ ಕೇಳಿ ಅಂತ ಹೇಳ್ಕೊಂಡು ಈ ನಾವು ಸಣ್ಣಕ್ಕಿದ್ದಾಗ ಓದ್ಬೇಕಾರೆ ಹೈಸ್ಕೂಲ್ಗೆ ಬಂದಿದ್ರು ಅದು ಯಾರೋ ಒಬ್ರು ಹಾವು ಕಡ್ದಾಗ ಏನ್ ಮಾಡ್ಬೇಕು ಅಂತ ಹೇಳ್ಕೊಡಕ್ ಅವಾಗ ಇವನ್ನೆಲ್ಲ ಹೇಳ್ತಿದ್ರು ತುಟಿ ಒಡ್ಕೊಂಡಿದ್ರೆ ಅವಾಗ ರಕ್ತ ತೆಗಿಯಕ್ ಹೋಗ್ಬಾರ್ದು ನಮಗ್ ತೊಂದ್ರೆ ಆಯ್ತದೆ ತೆಗಿಯೋರ್ ತೊಂದ್ರೆ ಆಯ್ತದೆ ಅಂತ ಆಗ ಈ ಗಾಜಿನ ಸೀಸನ್ ಅದೇನೋ ಬಿಸಿ ಮಾಡ್ಬಿಟ್ಟು ಹಿಂಗ ಕೌಂಚ್ಬಿಟ್ರೆ ಅದು ಎಳಕತ್ತದ ಹಿಂಗೆ ರಕ್ತನ ವಿಷದ ರಕ್ತ ಎಲ್ಲ ಗಾಜಿನ ಲೋಟ ರಾಜಣ್ಣ ಇನ್ನೊಂದು ಇದು ನಡೆದೋಯ್ತು ನಮ್ಮ ಸ್ಕೂಲಲ್ಲಿ, ಹಿಂಗೇ ಅವಕಾಶದಾಗ ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಕೇಳ್ದ. ಅದಕ್ಕೆ ಹಾವು ಕಚ್ಚಿದ್ರೆ ಹಾವನ ನಾಮ ಕಡಿಬೇಕು ಅಂತ ಅಯ್ಯೋ ಅದೇನ ಹೆಸರು ನೆಪ್ಪ ಆಯ್ತಿಲ್ಲಪ್ಪ ನನಗೆ. ಹಾವುಗಳ ಬಗ್ಗೆ ಸಿಕ್ಕಾಬಟ್ಟೆ ಇಂತ ನಂಬಿಕೆಗಳು ಜಾಸ್ತಿ, ಹಾವು ನಿದ್ದಿನ ಕಾಯತ್ತೆ ಅನ್ನೋದು, ಅದ್ರ ಮೇಲೆ ಮಣಿ ಇರತ್ತೆ ಅನ್ನೋಂಥದ್ದು, ಈ ತರ ತುಂಬಾ ನಂಬಿಕೆಗಳು, ಮೂಢ ನಂಬಿಕೆಗಳೆಲ್ಲ ಸೃಷ್ಟಿ ಆಗ್ಬಿಡ್ತವೆ. ಶಾಂತಣ್ಣ ನಿಂಗೆ ಗೊತ್ತಾ, ಈ ಚಂದ್ರಾಸ ಅಂತ ಒಬ್ಬ ಯಾವ್ದೋ ಬತ್ತನಲ್ಲಪ್ಪ ಪುರಾಣದಲ್ಲಿ, ಪುರಾಣದಲ್ಲಿ ಆಯ್ತಾ, ಅವನೇನ ಮಲಗಿರ್ಬೇಕಾದ್ರೆ ಅವನ ತಲೆ ಹಿಂದೆ ಒಂದು ನಾಗರಾವು ಎಡೆ ಎತ್ಕೊಂಡ್ ಕುಂತಿತ್ತು, ಅದನ್ನ ನೋಡಿದವ್ರು ಇವನು ಮಹಾರಾಜ ಆಯ್ತಾನೆ ಅಂತ ಅಲ್ವಾ, ಅವನು ಅವ್ನು ರಾಜ ಆಗಬಿಟ್ಟೆ ಎಡೆ ಆಡಿದ್ರೆ ಏನೋ ಒಂದ್ ಆಯ್ತಿಯಾ ಅಂತ. ಅಯ್ಯ ಬುಡವ ಅದು ಎಡೆ ಆಡ್ಲೇಬೇಕು ಅಂತ ಏನಿಲ್ಲ ಕವ್ವ, ಏನಾಗ್ಬೇಕು ಅದು ನಾಮ ಆಗ್ಬಿಟ್ಟಿ ಬುಡು. ರೈತರು ಅಂದ್ರೆ ಮಹಾರಾಜರಲ್ವಾಟು ಆಡೋದಿಲ್ಲ ಬುಡು, ಯಾಕಂದ್ರೆ ಪಕ್ಕದಲ್ಲಿ ನಮ್ ರಾಜಣ್ಣ ಇರ್ತಾನಲ್ಲ. ಶಾಂತಣ್ಣ ನೀ ಹೇಳು ಈಗ ಅದೇನೋ ಈ ವಿಚಾರವನ್ನ ಕೇಳೋದಕ್ಕೆ ಉತ್ತರ ಕೊಡು. ಈಗ ಈಗ ಅದೇ ಈಗ ನಂಬಿಕೆಗಳು ಹೆಂಗಿದಾವೆ ಅಂತ ಹೇಳಿದ್ರೆ, ಈ ಐದಡೆ ಹಾವುಗಳಿದಾವೆ, ಎರಡು ತಲೆ ಎರಡು ತಲೆ ಏಳು ತಲೆ ನಾಗರ, ಈ ತರದೆಲ್ಲ ಕಲ್ಪನೆಗಳೆಲ್ಲ ಹುಟ್ಟುಬಿಟ್ಟಿದೆ. ಆಮೇಲೆ ಇನ್ನೊಂದ್ ಏನು ಅಂದ್ರೆ, ಎರಡು ತಲೆ ಹಾವು ಹೇಳದಲ್ಲ ಮಣ್ಮುಖ ಹಾವು, ಪೊಲೀಸ್ನವರು ಮಾರಾಟ ಮಾಡಕ್ಕೆ ಅದೇ, ಅದು ಕೂಡ ರೈತರ ಸ್ನೇಹಿ ಆಗಿರುವಂತಹದ್ದು, ಒಳಗಡೆ ಬಿಲದೊಳಗೆ ಹೋಗಿ ಹಿಡಿದು ತಿನ್ನುವಂತದ್ದು, ನೀವು ನೋಡ್ತಾ ಇದ್ದಾಗೇನೆ ಅದು ಕೊರೆದು ಮಣ್ಣಿನೊಳಗೆ ಹೊರಟೋಗುತ್ತದೆ, ಅದಕ್ಕಾಗಿನೇ ಮಣ್ಮುಖ ಹಾವು ಅಂತಾನೂ ಕರೀತಾರೆ ಅದನ್ನು. ಅದು ಕಾಳದಂದೆಯಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ, ಸಿಕ್ಕಾಪಟ್ಟೆ ದುಡ್ಡಲ್ಲಿ ನಡೆಯುತ್ತದೆ ಮಾರಾಟ. ಹೌದು, ಅದು ಹಿಡಿಯಂಗೆಲ್ಲ ಇಟ್ಕೊಳ್ಳಂಗೂ ಇಲ್ಲ, ಈಗ ಕಾನೂನು ಪ್ರಕಾರ ಇಟ್ಕೊಳ್ಳಂಗಿಲ್ಲ. ಎಲ್ಲ ಅಪನಂಬಿಕೆಗಳು, ಮನೇಲಿ ಇಟ್ಟರೆ ಅದು ಲಕ್ಷ್ಮೀ ಒಲಿಯತ್ತೆ ಅಂತ, ಆ ಹಾವನ್ನ ಮಣ್ಮುಖ ಹಾವನ್ನ ಮನೇಲಿ ಇಟ್ಕೊಂಡ್ರೆ ಲಕ್ಷ್ಮೀ ಒಲಿಯತ್ತೆ ಅಂತ, ಅದನ್ನ ತಗೊಂಡೋಗಿ ಕಾಳದಂದಿಲ್ ತಗೊಂಡೋಗಿ ಮನೇಲಿ ಇಟ್ಕೋತಾರೆ. ಈ ತರದೆಲ್ಲ ಕಲ್ಪನೆಗಳಿದ್ದಾವೆ. ಹಂಗಾಗಿ ಹಾವು ಹಾವೇ, ನಮ್ಮ ತರನೇ ಜೀವಿ. ನಾವೆಷ್ಟು ಈ ಭೂಮಿ ಮೇಲೆ ಬದುಕೋದಿಕ್ಕೆ ಎಷ್ಟು ಅವಕಾಶಗಳು ಹಕ್ಕಿದೆಯೋ, ಹಾಗೇನೆ ಅವುಗಳಿಗೂ ಎಲ್ಲ ಜೀವಿಗಳಿಗೂ ಕೂಡ ಬದುಕೋಕೆ ಹಕ್ಕಿದೆ ಅಂತ ತಿಳ್ಕೊಳ್ಬೇಕು ನಾವು. ತಿಳ್ಕೊಂಡ್ರೆ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಈ ಸರೀಸೃಪಗಳೆಲ್ಲ ಆರಾಮಾಗಿರ್ತವೆ. ಸರಿ ಸರ್, ನಾವು ಅದ್ ಬಿಟ್ಬಿಟ್ಟು ನೋಡಿದ ತಕ್ಷಣ ಹೊಡೆದ್ಬಿಟ್ಟು ಸಾಯಿಸೋದನ್ನೇ ಯೋಚನೆ ಮಾಡ್ತೀವಿ. ತಲೆಯಲ್ಲಿ ಹೆಂಗ್ ಕೂತಿದೆ ಅಂತ ಹೇಳಿದ್ರೆ, ಹಾವು ಅಂದ ತಕ್ಷಣ ನಮಗೆ ಪ್ರಾಣಕ್ಕೆ ಕುತ್ತು ಅಂತಾನೆ ತಿಳ್ಕೊಂಡಿರೋದು. ಯಾವುದೇ ಹಾವಾಗಿರ್ಲಿ, ಯಾವ ವಿಷಕಾರಿ ಇರ್ಲಿ, ಆ ವಿಷಕಾರಿ ಅಲ್ದೇ ಇರಲಿ, ಕೆರೆ ಹಾವು ಇರ್ಲಿ ಅಥವಾ ಈ ನಾಗರಹಾವು ಇರ್ಲಿ, ಹಾವು ಕಂಡ ತಕ್ಷಣನೇ ಹೊಡಿಬೇಕು ಅನ್ನೋದು, ಅದೆಷ್ಟು ಉಪಕಾರಿ ಅನ್ನೋದು ನಮ್ಗೆ ತಿಳ್ಕೊಬೇಕು ಅನ್ನೋದು ನಮ್ಮ ಮುಖ್ಯ. ಜೊತೆಗೆ ಶಾಂತಣ್ಣ ಇನ್ನೊಂದು, ಆ ಗಿಡದ ಮೇಲೆ ಇರ್ತದ ನೋಡು, ಅದು ಎಲೆ ಕಲರ್ ಹಸರಾವು, ಅದೇನು ಕಣ್ಣಿಗೆ ಹೊಡಿತದೆ ಅಂತಾರಲ್ಲ, ಅದು ಅದು ಅದೇ ಅದು ಹೇಳ್ತಾರೆ, ಅದು ಒಂದು ಮೂಢನಂಬಿಕೆನೆ. ಏನಿಲ್ಲ, ಅದು ಕಡಿದ್ರೆ ಕಡಿಯತ್ತದು, ಕಡಿದ್ರೆ ಒಂದು ಸಣ್ಣ ಜರ್ಕ್ ಹೊಡಿಯತ್ತೆ ಅಷ್ಟೇ, ಮೆದುಳಿಗೆ ತಲುಪಿದ್ರೆ ಸಣ್ಣ ಜರ್ಕ್ ಹೊಡಿಯತ್ತೆ ಹೊರತು ಅದು ಯಾವುದು ಕೂಡ ವಿಷಕಾರಿ ಅಲ್ಲ, ಹಂಗಾಗತ್ತೆ ಅಷ್ಟೇ, ಯಾವುದು ಕೂಡ ವಿಷಕಾರಿ ಹಾವಲ್ಲ. ನಾನು ಹೇಳದ್ನಲ್ಲ, ನಾಲ್ಕು ಜಾತಿಯ ಬಿಟ್ರೆ ಮತ್ತಾವುದು ಕೂಡ ಇಲ್ಲ. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ತರದ ಇದಾವೆ. ಈಗ ಕಣ್ಣು ನೋಡಿ ಹೊಡಿತೆ ಆ ತರದೆಲ್ಲ ಏನು ಇಲ್ಲ, ಯಾವುದು ಇಲ್ಲ. ಅದಕ್ಕೆ ಕಣ್ಣು ನಿಮ್ ಕಣ್ಣು ಎಲ್ಲಿದೆ ಅಂತಾನೆ ಗೊತ್ತಾಗಲ್ಲ. ಅದಕ್ಕೆ ಮುಖ್ಯವಾಗಿ ಹೇಳಬೇಕು ಅಂದ್ರೆ, ಅದಕ್ಕೆ ಸರಿಯಾಗಿ ಕಣ್ಣು ಕಾಣಿಸಲ್ಲ ಅಂತಾನೆ ಸೈಂಟಿಸ್ಟ್ ಹೇಳೋದು, ವಿಜ್ಞಾನಿಗಳೆಲ್ಲ ಹೇಳೋದು. ಸ್ಪಷ್ಟವಾಗಿ ಕಣ್ಣು ಕಾಣಲ್ಲ, ಅದು ನಾಲ್ಗೆ ಯಾಕೆ ಪದೇ ಪದೇ ಹೊರಗೆ ಬಿಡುತ್ತೆ ಅಂದ್ರೆ, ತನ್ನ ಆಹಾರ ಮತ್ತು ತನ್ನ ದಾರಿ ತಿಳ್ಕೊಳ್ಳಕ್ಕೆ, ತನ್ನ ದಾರಿನ ಗುರುತಿಸ್ಕೊಳ್ಳೋದಕ್ಕೆ. ಇನ್ನೊಂದೇನು ಅಂತೇಳಿ, ಈ ನಾಗರಹಾವು ಹುಲಿ ತರ, ಹುಲಿ ನೋಡಿದ್ರೆ ಕಾಡಲ್ಲಿ ಹುಲಿ ಏನ್ ಮಾಡುತ್ತೆ, ತನ್ನ ಟೆರಿಟೋರಿನ ತನ್ನ ಪಥವನ್ನ ಗುರುತಿಸ್ಕೊಳತ್ತೆ, ತನ್ನ ಜಾಗವನ್ನ ತಾನು ಬದುಕುವಂತ ಜಾಗವನ್ನ ಗುರುತಿಸ್ಕೊಳತ್ತೆ, ಅದು ಅದ್ರ ಆಚೆ ಹೋಗಲ್ಲ. ಹಾಗೇನೆ ನಾಗರಹಾವು ಕೂಡ ತನ್ನ ಜಾಗವನ್ನ ಹಾಗೇನೆ ಗುರುತಿಸ್ಕೊಳತ್ತೆ, ಮೂತ್ರವು ಇದು ಇದು ಅಲ್ಲಲ್ಲಿ ಮೂತ್ರ ಮಾಡಿ ಹಾವುಗಳು ಕೂಡ ಗುರುತಿಸ್ಕೊಳ್ತವೆ. ಆ ಜಾಗದಲ್ಲಿರುವಂತ ಯಥೇಚ್ಛವಾಗಿ ಎಷ್ಟೇ ಇರಲಿ, ಆಹಾರವನ್ನು ಹುಡುಕೊಂಡು ಅಲ್ಲೇ ಇರ್ತವು, ಅದ್ರ ಆಚೆ ಹೋಗಲ್ಲ. ಅದು ಬಹಳ ಕಡಿಮೆ, ತುಂಬಾ ರೇರು. ಈ ಬೇರೆ ಬೇರೆ ಪ್ರಣಯದ ಸಂದರ್ಭದಲ್ಲಿ ಮಾತ್ರ ಅವು ಆ ಕಡೆ ಹೋಗ್ತವೆ ಹೊರತು ಆ ಜಾಗವನ್ನು ಬಿಟ್ಟು, ಬೇರೆ ಸಂದರ್ಭಗಳಲ್ಲಿ ಆಹಾರವನ್ನ ಹೆಕ್ಕುವಂತ ಸಂದರ್ಭದಲ್ಲಿ ಆ ಜಾಗದಲ್ಲೇ ಇರ್ತವು. ಮತ್ತೇನೋ ಹಾವಿನ ದ್ವೇಷ, 12 ವರ್ಷ ಅಂತ ಅದಕ್ಕೆ ನೆನಪಿ ಶಕ್ತಿನೇ ಇಲ್ಲ. ಮತ್ತೆ ಅದು 12 ವರ್ಷದ ಒಳಗಡೆ ಹುಡ್ಕೊಂಡ್ ಬರ್ತದೆ, ಅದೇ ಕೆಲವು ಮೂಢನಂಬಿಕೆಗಳಲ್ಲಿ, ತುಂಬಾ ಪ್ರಮುಖವಾದ ಮೂಢನಂಬಿಕೆಗಳಲ್ಲಿ ಇದು ಒಂದು. ಅದ್ ಯಾವ ನೆನಪಿನ ಶಕ್ತಿನೂ ಕೂಡ ಹಾವಿಗಿಲ್ಲ, ಮೆದುಳು ಬಹಳ ಚಿಕ್ಕದು, ಕಡವಾದ ಬಹಳ ಚಿಕ್ಕದು. ಅದಕ್ಕೆ ನಮ್ಗೆಲ್ಲ ಚಿಪ್ ಮೊಬೈಲ್ ಎಲ್ಲ ಚಿಪ್ ಇರುತ್ತಲ್ಲ, ಆ ತರ ಇಲ್ಲ ಅಲ್ಲಿ. ನಮ್ಮ ಮೆದುಳು ತರ ಅಲ್ಲ, ಅದಕ್ಕೆ ನೆನಪಿ ಶಕ್ತಿ ಇಲ್ಲವೇ ಇಲ್ಲ. ಅದೇ ತನ್ನ ದಾರಿ ಮತ್ತು ತನ್ನ ಗುರುತು ಮಾಡ್ಕೊಳತ್ತಲ್ಲ ಅದಷ್ಟು ಜಾಗ ಬಿಟ್ಟು ಅದ್ರ ಆಚೆ ಹೋಗಲ್ಲ. ಈಗ ಅಬ್ಬಬ್ಬ ಅಂದ್ರೆ ಒಂದ್ ನಾವು ಎಷ್ಟು ವರ್ಷ ಬದುಕಿದ್ವಿ ಶಾಂತಣ್ಣ? ಬಹುಶಃ ಒಂದ್ 5-6 ವರ್ಷ ಅಷ್ಟೇ. ಅಲ್ಲಿ ಎಲ್ಲವ 12 ವರ್ಷ ನೆನ್ಪಿಟ್ಟು ಅದ್ ಎಷ್ಟೋ ಮೊಟ್ಟೆ ಇಡ್ತದಲ್ಲಣ್ಣ, ಅದು ಒಂದೊಂದ್ ಹಾವು ಎಷ್ಟೊಂದ್ ಮೊಟ್ಟೆ ಇಡ್ತದ? ಮೊಟ್ಟೆ ಇಡತ್ತೆ. ಅದ್ರಲ್ಲಿ ಮೊಟ್ಟೆ ಇಡೋದ್ರಲ್ಲಿ ಆಗ್ಲೇ ಚಂದ್ರಣ್ಣ ಹೇಳ್ತಾ ಇದ್ನಲ್ಲ, ಈ ಮಂಡ್ಲದ ಹಾವು, ಮಂಡ್ಲದ ಹಾವು ಅಂತ. ಮಂಡ್ಲದ ಹಾವುಗಳು ಜಾತಿಯ ಎಲ್ಲಾ ಹಾವುಗಳು ಕೂಡ ಮರಿ ಹಾಕ್ತವೆ, ಮೊಟ್ಟೆ ಇಡಲ್ಲ. ಬೇರೆ ಎಲ್ಲವೂ ಕೂಡ ಮೊಟ್ಟೆ ಇಡ್ತವೆ. ಈಗ ಕಾಳಿಂಗ ಸರ್ಪ ಇದೆಯಲ್ಲ, ಅದು ಮೊಟ್ಟೆ ಇಡತ್ತೆ. ಮೊಟ್ಟೆ ಇಟ್ಟರೆ ಇವು ಯಾವುದು ಕೂಡ ಇನ್ನು ಉಳಿದಂತ ಯಾವುದೇ ಜಾತಿಯ ಹಾವುಗಳು ಗೂಡು ಮಾಡಲ್ಲ. ಆದ್ರೆ ಕಾಳಿಂಗ ಸರ್ಪ ಮಾತ್ರ ಗೂಡು ಮಾಡುತ್ತೆ. ಗೂಡು ಮಾಡಿ ಮೊಟ್ಟೆ ಒಡೆದು ಮರಿಗಳು ಹೊರಬರೋರ್ಗು ಕೂಡ ಅದಿರುತ್ತೆ ಜೊತೆಲಿ. ಅದು ನೆಸ್ಟ್ ಮಾಡುತ್ತೆ, ಗೂಡು ಮಾಡಿಕೊಂಡು ಕಾಪಾಡ್ತಾ ಇರುತ್ತೆ. ಆದ್ರೆ ಆ ಟೆಂಪರೇಚರ್ ಅನ್ನ ಅಂದ್ರೆ ಅದಕ್ಕೆ ಬೇಕಾಗಿರೋ ಶಾಖ ಕೊಟ್ಕೋತ ಮರಿ ಒಡದ್ ಬರ್ತಾ ಇದೆ ಅಂದ ತಕ್ಷಣ ಅದನ್ನ ಬಿಟ್ಟು ಅದ್ರ ಸಂಪರ್ಕ ಬಿಟ್ಟು ಹೊರಟೋಗುತ್ತೆ. ಅಂದ್ರೆ ಅದು ಅಷ್ಟು ದಿನ ಅಲ್ಲೇ ಕೂತಿರುತ್ತೆ, ಅಲ್ಲೇ ಇರುತ್ತೆ. ಯಾವುದೇ ಆಹಾರ ಯಾವುದು ಇಲ್ದೇನೆ ಅಲ್ಲಿವರೆಗೂ, ಆ ಮರಿ ಆಗೋವರೆಗೂ ಕೂಡ ಅದು ಜೊತೆಗೆ ಇರುತ್ತೆ. ಒಂದು ಎಷ್ಟು ದಿನ ಆಗ್ಬೋದು ಶಾಂತಣ್ಣ? ಒಂದು 40-45 ದಿನ. ಅಲ್ಲಿವರೆಗೂ ಅದು ಆಹಾರ ತಗೊಳಲ್ಲ, ಏನು ಆಹಾರ ಇಲ್ಲ, ನೀರಿಲ್ಲ, ಎಂತ ಇಲ್ಲ. ಅಲ್ಲಿವರೆಗೂ ಕಾವು ಕೊಟ್ಟು ಮರಿ ಆದ್ಮೇಲೆ ಅದು ಬಿಟ್ಬಿಟ್ಟು ಹೊರಟೋಗುತ್ತೆ. ಸಂಪರ್ಕನೇ ಇಲ್ಲ, ಸಂಬಂಧನೇ ಇಲ್ಲ. ಮರಿಗಳು ತಂಪಾಡ್ತಾವೆ ನೋಡ್ಕೊಳ್ಬೇಕು. ಈಗ ನೋಡವ್ವ, ಯಾವ ಮಚ್ಚರ ಇಟ್ಕತ್ತದೆ ಅಂತಾರಲ್ಲ, ಅದನ್ನ ಮರ್ತ್ ಬಿಡು ನೀನು. ಆ ಗರುಡ ರೇಖೆಯ ಪಿಕ್ಚರ್ ನೋಡ್ಕೊಂಡ್ ಬಂದ್ಬಿಟ್ಟು ನಿದ್ದೆನೆ ಮಾಡಿಲ್ವ ನೀನು? ನಿಂಗೆ ಯಾಕೋ ಬರೀ ಇವತ್ತು ಪಿಕ್ಚರ್ ದೇ ಆಯ್ತು ಬಿಡು. ಯಾಕವ್ವ ಈ ನಾಗಪೂಜಾ ಪಿಕ್ಚರ್ ನೋಡಿಲ್ವ ನೀನು? ಮತ್ತೆ ಹಾಗಾಗಿ ಮನ್ಸ ಆವಾಗ್ಬಿಡೋದು, ಹಾಗೂ ಮನ್ಸ ಆಗ್ಬಿಡೋದು, ಇದೆಲ್ಲ ಇಲ್ವವ್ವ. ಮತ್ತೆ ನಾಗಮಂಡ್ಲ ಮನರಂಜನೆಗೆ ಮಾಡಿರ್ತಾರೆ. ಈಗ ಇವರೆಲ್ಲ ಬಂಡವಾಳ ಮಾಡ್ಕೊಳ್ಳೋದು ಯಾವುದು ಅಂತೇಳಿದ್ರೆ, ನಮ್ಮೊಳಗಿರುತ್ತಲ್ಲ ಭಯ, ಆ ಭಯನೇ ಬಂಡವಾಳ ಮಾಡ್ಕೊಂಡು ಅದನ್ನ ಜಾಸ್ತಿ ರಂಜನೀಯವಾಗಿ ತೋರಿಸುವಂತದ್ದು. ಈಗ ರಂಜನೀಯವಾಗಿ ತೋರಿಸಿದ ತಕ್ಷಣ ಅವ್ರಿಗೂ ಕಾಸಾಗತ್ತೆ, ಅವ್ರು ಬದುಕ್ತಾರೆ, ಅವ್ರು ಹೊಟ್ಟೆ ಪಾಡೋದು ಹೀಗೆ ಅಂತ ನಾವು ತಿಳ್ಕೊಬೇಕಪ್ಪ. ನೋಡಪ್ಪ ರಾಜಣ್ಣ, ಈಗ ಈಸಾ ಇರೋ ಅವುಗಳನ್ನ ಯಾರು ಉಪಯೋಗಿಸೋದಿಲ್ಲ ಕಪ್ಪ. ಇನ್ ಕೆಲವು ಕಡೆ ಹಾವಿನಲ್ಲಿ ತುಪ್ಪ ಅದಲ್ಲಪ್ಪ, ತುಪ್ಪನ ತೆಗೆದ್ಬಿಟ್ಟು ಈ ಮೈಕೈ ನೋವುಗೆ ಇದಕ್ಕೆಲ್ಲ ಔಷಧಿ ಮಾಡ್ಕೋತಾರೆ ಅಲ್ವಾ ಶಾಂತಣ್ಣ? ಈ ಕ್ಯಾರೆ ಅವು ಇಲ್ವಪ್ಪ, ಅದನ್ನ ತಿನ್ನಿಸ್ತಾರೆ. ಹ್ಮ್, ತಿನ್ನಿಸ್ತಾರೆ, ಮನುಷ್ಯರು ತಿಂತಾರೆ. ಕವ್ವ ಎತ್ತುಗಳು ಬಡಕ್ಲಾಗ ಹೋಗಿದ್ರೆ ಕಣ್ಣ, ಅದೇನೋ ಖಾರ ಎಲ್ಲ ಸೇರಿಸಿ ಅವನು ಸೇರಿಸಿ ಅರ್ದು ಉಂಡೆ ಮಾಡಿ ನುಂಗಿಸ್ಬಿಡ್ತಾರೆ. ಈಗ ಹಾವು ಬತ್ತಿ ಮೀನು ತಿನ್ನೋದಿಲ್ಲ ನೋಡವ್ವ. ಇದು ಸರಿ ತಪ್ಪು ಅನ್ನೋದಲ್ಲ ಕವ್ವ. ಈ ನಿಮ್ ಮೊದ್ಲೇ ಹೇಳ್ದ, ಈ ರಾಜಣ್ಣ ಹೇಳ್ತಿದ್ದ ಈ ಬುಕ್ ಅಲ್ಲಿ ಇದೇನೋ ಇದೇನಪ್ಪ ಅದೇನೋ ಚಿತ್ರ ಅದ ಆರ ಸರಪಣಿ ಅಂತ ಅನ್ಕೊಂಡು ಒಂದು ತಿಂದು ಇನ್ನೊಂದು ಬದುಕ್ತಾವೆ. ಯಾವ್ದೇ ಕಮಲಕ್ಕ ಹೇಳಿದ್ದು ಏನು ಅಂತ ಹೇಳಿದ್ರೆ, ಈಗ ಹಾವನ್ನ ದನಕ್ಕೆ ತಿನ್ಸೋದ್ರಿಂದ ದನ ಬಡಕಲಾಗಿದ್ದು ದಷ್ಟಪುಷ್ಟವಾಗುತ್ತೆ ಆಗುತ್ತೆ. ಅದೆಲ್ಲವೂ ಕೂಡ ಅದು ನಂಬಿಕೆ ಇರ್ಬೋದು. ಆದ್ರೂ ಈಗ ಹಾವು ತಿಂತಾರಲ್ಲವ, ಈಗ ಕ್ಯಾರೆ ಹಾವು ಇದೆಲ್ಲ ತಿಂತಾರೆ, ಇಲ್ಲ ಅಂತ ಹೇಳಕ್ ಹೋಗ್ಬಾರ್ದು ಅದನ್ನ. ಈಗ ಅಂತವ್ರಿಗೆ ದಷ್ಟಪುಷ್ಟವಾಗಿ ಇಲ್ವಾ? ಚೆನ್ನಾಗಿ ಅವರಕ್ಕವ ಬಾ ತೋರಿಸ್ತೀನಿ ನಾನು, ಆಯ್ತಾ ಬೇಡ ಬಿಡು ಅನ್ನೋದಲ್ಲ. ಆಹಾರನು ಅದು ಒಂದು, ಅದನ್ನು ಹಂಗೆ ನೋಡ್ತಾರೆ ಜನ. ಜೊತೆಗೆ ಯಾವ್ದೋ ಒಂದು ಭಾಗದಲ್ಲಿ ಶಾಂತಣ್ಣ ಈಗ ಹೇಳೋದೆಲ್ಲ ಹಸರಾಗುವಂತ, ಅದನ್ನ ಅದ್ ಎಂತದ ಕಿವಿಗೆ ಔಷಧಿ ಮಾಡಕ್ಕೆ ಉಪಯೋಗಿಸ್ತಾರಂತೆ. ಅದೇ ಅವೆಲ್ಲವೂ ಕೂಡ ಈಗ ಚಂದ್ರಣ್ಣ ಆಗ್ಲಿ ಹೇಳ್ತಾ ಇದ್ನಲ್ಲ, ಕಿವಿ ಸೋರ್ತಲ್ಲ ಅದಕ್ಕೆ ಅದ್ ತುಪ್ಪ ತೆಗೆದ್ಬಿಟ್ಟು ಮೈಗೆಲ್ಲ ಹಚ್ಕೋತಾರೆ ಅಂತ ಹೇಳಿ, ಅದು ಕೂಡ ಒಂದು ಮೂಢನಂಬಿಕೆನೆ. ಈ ಹಾವುಗಳಲ್ಲಿ ಇರುವಂತ ಎಲ್ಲ ಮೂಢನಂಬಿಕೆಗಳಲ್ಲಿ ಅದು ಕೂಡ ಒಂದು. ಕೆಲವು ಜನಾಂಗಗಳು ಅದನ್ನೇ ಮಾರಾಟ ಮಾಡ್ತವೆ ಹಾಗ ಅನ್ಕೊಂಡೇನೆ. ಅದರಿಂದ ಏನೂ ಆಗುವಂತದ್ದಲ್ಲ, ಏನೂ ಆಗಲ್ಲ. ಅದರಿಂದ ಎಲ್ಲ ಕೊಬ್ಬಿನಂಶ ಇರುತ್ತಲ್ಲ, ಎಲ್ಲ ಕೊಬ್ಬಿನಂಶನ ತರನೇ ಅದು ಆ ಹಾವಿನ ಏನು ತೆಗಿತಾರೆ ಅಂತ ಹೇಳಿದ್ರಲ್ಲ ಎಣ್ಣೆನ, ಅದು ಹಾಗೇನೆ ಕೊಬ್ಬಿನಂಶವೇ. ಅದು ಎಲ್ಲವೂ ಕೊಬ್ಬಿನಂಶನೂ ಕೂಡ ಈ ಮಸಾಜ್ ಮಾಡೋದಕ್ಕೆಲ್ಲ ಬಳಸ್ತಾರೆ. ಹಂಗಾಗಿ ಅದು ಒಂದು ಅಷ್ಟೇ, ಆದ್ರೆ ಹಾವಿಂದೇ ಅದಕ್ಕಾಗಿ ಬಳಸ್ತಾರೆ ಅಂತ ಅಲ್ಲ, ಅದು ಒಂದು ಮೂಢನಂಬಿಕೆ ಅಷ್ಟೇ. ಜೊತೆಗೆ ಈ ಶಾಂತಣ್ಣ ಇದೆಂತದ ಈ ಯಾವ ಕಡೆದ್ ಬಿಟ್ರ ಔಷಧಿ ಮಾಡಕ್ಕೆ ಕುದುರೆಗೆ ಇಂಜೆಕ್ಷನ್ ಕೊಟ್ಟರಂತಲ್ಲ ಔಷಧಿ ತಯಾರು ಮಾಡೋದು ಹೆಂಗೆ ಅಂತ ಕೇಳು ಹೇಳ್ತಾನೆ ಶಾಂತಣ್ಣ. ಈಗ ಹಾವು ಕಡದಾಗ ಅದಕ್ಕೆ ಆಂಟಿವಿನಮಸ್ ಅಂತ ಕರೀತಾರೆ ಅದನ್ನ, ವಿಷಕ್ಕೆ ಪ್ರತಿವಿಷ ಅಂತ ಹೇಳ್ತಾರೆ. ಆ ಪ್ರತಿವಿಷ ಬೆಳೆಸೋ ಅಂತದ್ದು ಕುದುರೆಯ ದೇಹದಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಕೊಟ್ಟು ಪ್ರತಿವಿಷನ ಅದ್ರಲ್ಲಿ ಬೆಳೆಸ್ತಾರೆ ಅಂತ, ಮತ್ತೆ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿ ನಮ್ಗೆ ದೇಹಕ್ಕೆ ಕೊಡ್ತಾರೆ. ನಮಗೆ ವಿಷ ಕಡಿಮೆ ಆಂಟಿಬಯೋಟಿಕ್ ಅಂತಾರಲ್ಲ ಅದಪ್ಪ, ಆ ತರದೇ ಆಂಟಿವಿನೋಮಸ್ ಅಂತ ಕರೀತಾರೆ. ವಿಷ ಪ್ರತಿ ವಿಷ ಪ್ರತಿ ವಿಷ ಅಂತ ಮುಳ್ಳ ಮುಳ್ಳಿಂದ ತೆಗಿಬೇಕು ಅಂತಾರಲ್ಲ ಹಂಗೆ ಬಿಸಿಲಲ್ಲೇ ವಿಷ ತೆಗೆಯೋದು. ಯಾವ ಮುಳ್ಳು ಚುಚ್ಚದೆ ಅಂತ ಅನ್ಬಿಟ್ಟು ಮುಳ್ಳು ಹುಡಿಕೊಂಡು ಹೋಗಕ್ ಹೋಗ್ಬಾರ್ದು, ಮುಳ್ಳಿಂದ ಮುಳ್ಳು ತೆಗಿಬೇಕು ಅಂತ ಅನ್ಕೊಂಡು ಅದ್ರಿಂದ ಅದು ಅರ್ಥವೇ ಬೇರೆ. ನೋಡು ಶಾಂತಣ್ಣ, ನಮ್ ವಿಜ್ಞಾನಿಗಳು ಹೆಂಗ್ ಕಂಡು ಹಿಡ್ಕೊಂಡವ್ರೆ, ಆವನ್ ವಿಷಕ್ಕೆ ಕುದುರೆ ಮೈನಲ್ಲಿ ಅವರು ಮನ್ಸ ಅಂದ್ರೆ ಸುಮ್ನೆ ಅನ್ಕೊಂಡಿದ್ದಯ್ಯಪ್ಪ ಮಹಾ ಪ್ರಚಂಡ ಬಿಡು ಪ್ರಯೋಗಗಳು ಮಾಡೋದ್ರಲ್ಲಿ ಅಲ್ವಾ. ಅಮ್ಮ ಆಕಾಶದ ಆಚೆಗೂ ಹೋಗಿ ಬಂದಾನೆ ಅಲ್ವಪ್ಪ, ಚಂದ್ರನ ಮೇಲೆ ಕಾಲಿಟ್ಬಿಟ್ಟು ಬಂದಿಲ್ವಪ್ಪ. ನೀನು ಅದೇ ನೋಡು, ಅಯ್ಯೋ ಕಳಿಸ್ರಿ ಯಾಕೆ ಹೋಗ್ನಾರಿ ಚಂದ್ರನ ಹೋಗೋದಂತೆ. ಅಯ್ಯೋ ಚಂದ್ರನ ಹೆಸರು ಚಂದ್ರ ಹೆಸರು ಬೇರೆ ಅದೇ ಇದೆಯಲ್ಲ ಅದ್ಯಾಕೆ ಯಾವ್ದ್ರಲ್ಲಿ ಹೋಯ್ತೀಯ ಅಲ್ಲ ಕವ್ವ, ಎಲ್ರು ಯಾವ್ದಲ್ಲಿ ಹೋದರು? ಅಯ್ಯೋ ಏನ್ ಟ್ರೈನ್ ಇದ್ದದ, ಬಸ್ ಇದ್ದದ, ಟ್ಯಾಕ್ಸಿ ಇದ್ದದ, ಆಟೋ ಇದ್ದದ? ಈಗ ನೋಡವ್ವ, ಈಗ ಎಲ್ರು ಹೆಂಗ್ ಹೋಯ್ತಾರೋ ನಾನು ಹಂಗ ಹೋಗಿದ್ ಬತ್ತೀನಿ ಬಿಡು. ಯಾಕಂದ್ರೆ ನನಗ ಈ ಭೂಮಿ ಮೇಲೆ ಎಲ್ಲಾರನು ನೋಡಿ ನೋಡಿ ನೋಡಿ ಬೇಜಾರಾಗ್ಬಿಟ್ಟದೆ. ಅಲ್ಲಿಂದ ನೋಡ್ಬೇಕು ಅಂತ ಈಗ ನೋಡ, ಅಲ್ಲಿಂದ ಹೆಂಗ್ ಕಂಡಾರು ಅನ್ನೋದನ್ನ ನೋಡ್ತೀನಿ. ನನಗೂ ಒಂದ್ ಒಂದ್ಕಿತ ವಿಮಾನದಲ್ಲಿ ಹೋಗಿದ್ದಿಕ್ಕವ್ವ, ನಾನು ನಮ್ಮ ಮೈಕ ಕರ್ಕೊಂಡು ಹೋಗಿದ್ದು ಡೆಲ್ಲಿಗೆ, ಅದೇನೋ ಓದಬೇಕು ಅಂತ ಹೋಗಿದ್ರು, ಅವಾಗ ಜೊತೆಗೆ ಕರ್ಕೊಂಡು ಹೋಗಿದ್ರು. ಅವಾಗ ಏನ್ ನೋಡ್ತೀನಿ, ಮನಗಳೆಲ್ಲ ಒಳ್ಳೆ ಬೆಂಕಿ ಪಟ್ಟಣ ಕಣ್ಣಂಗ್ ಕಾಣ್ತವೆ. ಏನ್ ಜನ ಕಾಣೆವಲ್ರು ಅಂದ್ರೆ ಮನ್ಸ, ನಾನ್ ದೊಡ್ಡವನು, ನಾನು ಬಹಳ ದೊಡ್ಡ ಮನ್ಸ ಅಂತ ಅನ್ಕೊಂಡಿರ್ತಾರಲ್ಲಪ್ಪ, ಮ್ಯಾಕ್ ಹೋದ್ಮೇಲೆ ಕೆಳಗ್ ನಿಂತ್ಕೊಂಡು ನೋಡ್ರಿ ಎಲ್ರು ಸಣ್ಣವ್ರಿಗೆ, ಯನಗಿಂತ ಕಿರಿಯರಿಲ್ಲ ಅಂತ ಬಸವಣ್ಣಪ್ಪ ಅವ್ರು ಹೇಳಿಲ್ವವ್ವ. ಹಂಗ ನಮ್ಮೆಲ್ಲರೂ ಅರ್ಥ ಮಾಡ್ಕೋಬೇಕು, ಚಂದ್ರ ಗ್ರಹಕ್ಕೇನಾದ್ರೂ ಹೋಗ ಅವಕಾಶ ಬಂತು ಅಂತಂದ್ರೆ ರಾಜಣ್ಣ ನೀನು ನನ್ನ ಹೆಸರ ಶಿಫಾರಸ ಮಾಡು, ನಾನು ಖಂಡಿತ ಹೋಯ್ತೀನಿ. ಅದ್ ಹೆಂಗಿದ್ದು ಅಂತ ನೋಡ್ಕೊಂಬತ್ತೀನಿ, ಬಂದ್ರೆ ಅದ್ ಹೆಂಗಿತ್ತು ಅಂತ ಎಲ್ಲ ಹೇಳ್ತೀನಿ. ಹೋಗಿ ಹಂಗೆ ಬರ್ಬರ್ದೆ ನಿಂತ್ಕೊಂಡಿಯೇ, ಉಸಿರಾಡಕ್ ಆಗಿಲ್ಲ, ಅಲ್ಲಿ ಆಮ್ಲಜನಕ ಇಲ್ಲ ಅಂದ್ರೆ ಬರ್ಬರ್ದೆ ಇದಾಕಬೇಕು ನೀನು ಸಿಲಿಂಡರ್ನ. ನಾನೇನೇನು ಆಮ್ಲಜನ ಚಂದ್ರಣ್ಣ ಹೋಗೋದಾದ್ರೆ ಟ್ರೈನ್ ಅಲ್ಲೇ ಹೋಗೋದು, ಅದು ಹಳಿ ಹೇಳ್ತಾ ಇರೋದೆ ಬಿಡಪ್ಪ. ಅಯ್ಯೋ ಹಂಗೆಲ್ಲ ಶಾಂತಣ್ಣ ಹೇಳ್ಬೇಡ, ನಮ್ ವಿಜ್ಞಾನಿಗಳು ಏನೇನೇನೋ ಪ್ರಯೋಗ ಮಾಡ್ತಾವ್ರಕ್ಕಪ್ಪ, ಅದಕ್ಕೆ ನಮ್ಮಂತವ್ರು ಹೋಗಕ್ ಆಗೋದಿಲ್ಲ ಬಿಡು, ಇದು ಸುಳ್ಳು. ನೀನು ಶಿಫಾರಸ್ ಮಾಡೋದು ಸುಳ್ಳು, ನಾನು ಹೋಗೋದು ಸುಳ್ಳು, ಹೋದ್ಮೇಲೆ ಬಂದು ನಾನು ಹೇಳೋದು ಸುಳ್ಳು. ಅಡಿ ಈಗ ನಮ್ ವಿಜ್ಞಾನಿಗಳು ಅದೇನಾದ್ರು ಕಳಿಸಿದ್ರಲ್ಲಪ್ಪ, ಅದೆಂತ ವಿಕ್ರಮ್ ಅಂತ ಏನೋ ಹೋಗಿ ತಲುಪನೇ ಇಲ್ವಲ್ಲಣ್ಣ. ನೋಡಪ್ಪ ಸೋಲು ಗೆಲುವಿನ ಸೋಪಾನ ಅಂತಾರಲ್ಲಪ್ಪ, ಈಕಿತ ಹೋಗ್ಲಿಲ್ಲ ಅಂದ್ರೆ ಮುಂದಕ್ಕಿತ ಏ ನಮ್ ಇಂಡಿಯಾ ದೇಶ ಏನ್ ಹೊಸಿ ಕಡಿಮೆ ಅಂತ ಕಳಿಸ್ಲಿ ಅವರು, ಅದು ಹೋಗಿ ನೇರವಾಗಿ ತಲುಪಗಳಿ ಆಮೇಲೆ ನೀವು ಹೋಗಿ ಬಿಡಪ್ಪ. ಹೋಗೋದು ಬಿಡದದ ಆಮೇಲಿಂದ ಏನ್ ಹೋಗ್ಬೇಕಾದ್ ಹೋಗಿದ್ ಬಂದ್ರು ಸಾಕಾಗದೆ. ಈಗ ನೋಡವ್ವ ಕಮಲಕ್ಕ, ಈ ಮಾತಾಡಿ ಮಾತಾಡಿ ಗಂಟೆಲ್ಲ ಒಣಗೋಗ್ಬಿಟ್ಟದೆ. ಅಯ್ಯೋ ನಿನ್ ಬೆಲ್ಲದ ಸರ್ಬತ್ ಬ್ಯಾಡಕವ್ವ, ಈಗ ಏನು ಅದೇನ ಸ್ವಾಗತ ಬೇರು ಅಂತೇನೋ ಇಟ್ಟಿದ್ದೆಲ್ಲ ತಂದಿದ್ದೆಲ್ಲ ಅದ ಹಾಕ್ಬಿಟ್ಟು ಹೊಸಿಯ ಸರ್ಬತ್ ಅದ್ರಲ್ಲಿ ಮಾಡ್ಕೊಂಡ್ ಬಾ. ಅದಕ್ಕೂ ಬೆಲ್ಲನೇ ಹಾಕೋದು, ಬೆಲ್ಲ ಹೊಸಿ ಹಾಕು. ಅದ್ ಯಾಕು ನಮ್ ಶಾಂತಣ್ಣವನೆ ಆಯ್ತಾ, ಅದ್ರ ಜೊತೆಗೆ ನಾನು ಇದ್ದೀನಿ ಇಂದುಗುಂಟ. ಹೊಸಿ ಸಕ್ಕರೆ ಕಡಿಮೆ ಇರ್ಲಿ, ಸಕ್ಕರೆ ಹಾಕಲ್ಲ ಬಿಡು ಬೆಲ್ಲ. ಸಕ್ಕರೆ ಅಂದ್ರೆ ಸಿಹಿಕಮ್ಮ, ಸಿಂಹ ಸಿಂಹ ಸಿಂಹ ಕಮ್ಮಿ ಹಾಕಂದು ತಕಂಬಾ. ರಾಜಣ್ಣಂಗೆ ಎರಡು ಲೋಟ ಕೊಡು. ಜಾಸ್ತಿ ಮಾತಾಡವ್ನೆ ಚಂದ್ರ ಲೋಕ ಕಳಿಸ್ತಾವ್ನೆ ನಿನ್ನ ಹೇಳ್ದ ಅನ್ಬಿಟ್ಟು ಬೆಲ್ಲ ಕಮ್ಮಿ ಹಾಕ ಮುಂದೆ ಹೊಸಿ ಹೆಚ್ಚಾಗಿ ಹಾಕ ಬಂದಂಗೆ. ನೀನು ಬೆಲ್ಲ ಜಾಸ್ತಿ ಹಾಕೋಣ ಕಡಿಮೆ ಬ್ಯಾಡಕವ. ನಮ್ ಕಮಲಕ್ಕಂಗ್ ಗೊತ್ತು ಅದ್ ಹೆಂಗ ಹದವಾಗಿ ಮಾಡಬೇಕು ಅಂತ, ಎದ್ದೋಗವ ಹದವಾಗಿ ಮಾಡ್ಕಂತ ತರ್ತಾರ. ಕುಂತಿರಣ ಬಂದೆ ಬವ್ವ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಜಿ ಶಾಂತಕುಮಾರ್. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೆ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಏಪ್ರಿಲ್ 23 ಭಾನುವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರು ಹಾಗೂ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ರಮೇಶ್ ಕುಮಾರ್ ಪಿ ಅವರೊಂದಿಗೆ ಸಂದರ್ಶನ. ದ ಎಂಇಇ ದ ಮ್ಯಾನೇಜ್ಮೆಂಟ್ ಇಫೆಕ್ಟಿವ್ನೆಸ್ ಇವಾಲ್ಯುವೇಷನ್ ಅಂತ ಹೇಳತಕ್ಕದಲ್ಲಿ ಬಂಡೀಪುರ್ಗೆ 2nd ಸಿಕ್ಕಿದೆ. 1% ಅಲ್ಲಿ ನಾವು 2nd ಹಿಂದೆ ಇದ್ದೀವಿ. ಸೊ ಹಾಗಾಗಿ ಇಡೀ ದೇಶದಲ್ಲಿ ಇರುವ 53 ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಬಂಡೀಪುರ್ಗೆ 2nd. ಇದು ಬಹಳ ಮುಖ್ಯವಂತ. ಇದು ಅಂದ್ರೆ ಬಂಡೀಪುರ್ ಒಂದು ಆಸ್ಪರ್ದ ಹೆಂಗ್ ಅದನ್ನು ನಿರ್ವಹಣೆ ಮಾಡಬೇಕು ಅದು ಪ್ರಕಾರ ನಿರ್ವಹಣೆ ಮಾಡ್ತಾ ಇದೆ. ಏಪ್ರಿಲ್ 24 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಭತ್ತದಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೈಸೂರು ತಾಲೂಕು ಸುತ್ತೂರಿನ ಐಸಿಎಆರ್ ಜೆಎಸ್ಎಸ್ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಜೆಜಿ ರಾಜಣ್ಣ. ಏಪ್ರಿಲ್ 25 ಮಂಗಳವಾರ ಕಬ್ಬಿನ ಬೆಳೆಯಲ್ಲಿ ಬೇರು ತಿನ್ನುವ ಹುಳುವಿನ ಸಮಗ್ರ ನಿರ್ವಹಣೆಯನ್ನು ಕುರಿತು